ಅರೇಬಿಕಾ ಚೆರಿ 14,650 ರೂಪಾಯಿಂದ 16,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,700 ರೂಪಾಯಿಂದ 21,600 ರೂಪಾಯಿ, ರೋಬಸ್ಟಾ ಚೆರಿ 11,400 ರೂಪಾಯಿಂದ 12,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸುದ್ದಿ ಜುಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಐನ್ಮನೆ ಸಂಸ್ಕೃತಿ ಸಂಪ್ರದಾಯ ಮತ್ತು ಸಂಸ್ಕಾರನ ಉಳಿಸಿ ಬೆಳೆಸುವಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಮೂಲಕ ದಾಖಲೀಕರಣ ಮಾಡುವಂಗೆ ಆಕುವಂತ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ ಗೌಡನವು ಹೇಳೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಮಕ್ಕಂದೂರಿನ ಕುಂಭಗೌಡನ ಐನ್ಮನೆಯಲ್ಲಿ ಇಂದು ನಡೆದ ಅರೆಭಾಷಿಕರ ಐನ್ಮನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ಅವು, ಇತಿಹಾಸ ಮರ್ತವು ಇತಿಹಾಸ ಸೃಷ್ಟಿ ಮಾಡಿ ಕಾದಲೆ, ಪ್ರಾಚೀನ ಮತ್ತು ಐತಿಹಾಸಿಕ ಸಂಸ್ಕೃತಿನ ಉಳಿಸಿ ಬೆಳೆಸಿರೆ ಮಾತ್ರ ನಾಡಿನ ಸಂಸ್ಕೃತಿ ಉಳಿದದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶಾಂತಿಯಿಂದ ವೀಣಾ ಅಚ್ಚಯ್ಯನವು, ಕೊಡಗಿನ ಎಲ್ಲವೂ ಒಟ್ಟು ಕೂಡ್ರೆ ಸಮಾಜನ ಅಭಿವೃದ್ಧಿನ ಕಡೆಗೆ ತಕ್ಕಂಡು ಹೋಗು, ಯುವಜನ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗು ಅಂತ ಹೇಳ್ದು. ಹಂಗೆ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿನವು ಮಾತಾಡಿ, ಅರೆಭಾಷೆ ಸಂಸ್ಕೃತಿ ಸಂಪ್ರದಾಯ ಜಾನಪದ ಕಲೆಗಳನ್ನ ಹರಡಿಗಾಗಿ ಅರೆಭಾಷೆ ಐನ್ಮನೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾವಳು ಅಂತ ಹೇಳ್ದು. ಜಯಪ್ರಕಾಶ್ ಪೆರ್ಮುಂಡ ಮತ್ತೆ ತಂಡದವರಿಂದ ಅರೆಭಾಷೆ ಹಾಡುಗ, ಆರ್ ಜೆ ತ್ರಿಶೂಲ್ ಕಂಬಳನೊಟ್ಟಿಗೆ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಸಮಾಜದ ಗಣ್ಯರು ಅಕಾಡೆಮಿನ ಸದಸ್ಯರು ಸೇರಿದಂಗೆ ಸಮಾಜ ಬಾಂಧವರು ಭಾಗವಹಿಸಿದ್ದು. ಎಸ್ಎನ್ಡಿಪಿ ಯೋಗಂ ಕೊಡಗು ಯೂನಿಯನ್ ಮತ್ತು ಕೆವಿಜಿ ವೈದ್ಯಕೀಯ ಹಾಗೂ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸುಳ್ಯ ಇವರ ಕೂಡುಕೂಟಲಿ ನಾಳೆ ಸಿದ್ದಾಪುರ ಸ್ವರ್ಣಮಾಲಾ ಕಲ್ಯಾಣ ಮಂಟಪಲಿ ಪುಕ್ಸಟೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಿಕಿದ್ದು, ಅಗತ್ಯ ಇರುವ ಇದರ ಪ್ರಯೋಜನ ಪಡ್ಕೊಳಕಂತ ಅಧ್ಯಕ್ಷರು ಯೋಗಂ ಕೊಡಗು ಇವು ತಿಳಿಸಿಳು. ಗೌಡ ಫುಟ್ಬಾಲ್ ಅಕಾಡೆಮಿ ಕಡೆಯಿಂದ ಮರಗೋಡು ಗ್ರಾಮದಲ್ಲಿ ನಡೆಯುತ್ತಿರುವ 8ನೇ ವರ್ಷದ ಗೌಡ ಫುಟ್ಬಾಲ್ ಟ್ರೋಫಿ 2025 ಇಂದು ನಡೆದ ಆಟಲ್ಲಿ ಮಣ್ಣಂಡ್ರ ಐಯ್ಯಂಡ್ರ ಪುಕ್ಕುಳಂಡ್ರ ಮತ್ತೆ ಕಡ್ಡ್ಯದ ತಂಡಗ ಸೆಮಿಫೈನಲ್ ಹಂತಕ್ಕೆ ಪ್ರವೇಶ ಪಡ್ಕೊಂಡಳು. ಇದೇ ತಿಂಗಳ ತಾರೀಕು 8-15 ಮುಟ್ಟ ಹೈದರಾಬಾದ್ನ ಜ್ವಾಲಾಗುಟ್ಟ ಅಕಾಡೆಮಿ ಆಫ್ ಎಕ್ಸಲೆನ್ಸ್ಲಿ ನಡೆದ ಯೋನಿಕ್ಸ್ ಸನ್ರೈಸ್ ಆಫ್ ಇಂಡಿಯಾ ಸೀನಿಯರ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಲಿ ಜಿಲ್ಲೆನ ಬೊಪ್ಪಂಡ ದಿಯಾ ಭೀಮಯ್ಯ ಹೆಣ್ಣು ಜನರ ಡಬಲ್ಸ್ಲಿ 2ನೇ ಸ್ಥಾನ ಪಡ್ಕೊಂಡುಟು. 2025-26 ಸಾಲಿಗೆ ಮಡಿಕೇರಿ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಕಡೆಯಿಂದ ಕಾರ್ಯನಿಸುತ್ತಿರುವ ಮೆಟ್ರಿಕ್ ಪೂರ್ವ ಹೈದ ಮತ್ತು ಗೂಡೆಗಳ ವಿದ್ಯಾರ್ಥಿ ನಿಲಯಗಳಿಗೆ ಸೇರಿಕೆ ಪ್ರವರ್ಗ 1, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವಕ್ಕೆ ಸೇರಿದ ವಿದ್ಯಾರ್ಥಿಗ ಜೂನ್ 16 ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಮಕ್ಕಳ ಕಥಾ ರಚನೆ ಕಾರ್ಯಾಗಾರ ನಡೆಯಕ್ಕಿದ್ದು ಇದೇ ತಿಂಗಳ 30 ಸುಳ್ಯದ ಕನ್ನಡ ಭವನದಲ್ಲಿ ನಡೆಯಕ್ಕಿರುವ ಕಾರ್ಯಾಗಾರಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಅರೆಭಾಷೆ ಕಥೆಗಾರ ಡಾಕ್ಟರ್ ಪುನೀತ್ ರಾಘವೇಂದ್ರ ಕುಂಟುಕಾಡು ಮತ್ತು ಚಿತ್ರಕಲಾ ಶಿಕ್ಷಕ ಪ್ರಸನ್ನ ಐವರ್ನಾಡು ಭಾಗವಹಿಸುವೆ. ಕಾರ್ಯಾಗಾರದಲ್ಲಿ ಅರೆಭಾಷೆ ಕತೆ ಬರೆಯುವ ರೀತಿ, ಓದುವ ರೀತಿ,

ಪೊಮ್ಮಕ್ಕಡ ವಿಭಾಗ ಮುಕ್ಕಾಟೀರ ಹರಿಹರ ಅರಮಣಮಡ, ಮಾಳಿಟೀರ ಕೆದಮುಳ್ಳೂರ್ ಪಿಣ್ಯ ಓಡಿಯಂಡ, ಆಮಕ್ಕಡ ವಿಭಾಗ ಚಪ್ಪಂಡ ಪಿಣ್ಯ ಮಾಳಿಟೀರ ಕೆದಮುಳ್ಳೂರ್ ಚಿಮಣ ಮಡ ಪಿಣ್ಯ ನಿರ್ವಂಡ ತಂಡತ್ರ ನಡುಲು ನಡಪ. ವಿರಾಜಪೇಟೆ 66.11 ಕೆವಿ ವಿದ್ಯುತ್ ಉಪಕೇಂದ್ರ ತುಂಜ ಪಾಂಜಿಪೋಪ F1 ಅಮ್ಮತ್ತಿ ಪಿಣ್ಯ F9 ಚೆಂಬೆಬುಳ್ಳೂರ್ ಫೀಡರ್ಲ ನಾಳಾಂಕೆ 19 ಪೊಲಾಕ ಪತ್ತಾಂಜ 25 ಗಂಟೆ ಕತ್ತನೆ ಕರೆಂಟ್ ಇಪ್ಪಲ. ಆನಂಗುಂಡ್, ಅಮ್ಮತ್ತಿ, ಕಾರ್ಮಾಡು, ಬಿಳುಗುಂದ, ಕೊಂಡಂಗೇರಿ, ಹಾಲುಗುಂದ, ಕಣ್ಣಂಗಾಲ, ಉಂಟಿಯಂಗಡಿ, ಚೆಂಬೆಬುಳ್ಳೂರ್, ದೇವಣಿಗೇರಿ ಪಿಣ್ಯ ಸುತ್ತಮುತ್ತ ಪ್ರದೇಶದ ಸಾರ್ವಜನಿಕಂಗ ಸಹಕರ್ಚಿರೋಣೊಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತ್. ಪುರಾತತ್ವ ಸಂಗ್ರಹಾಲಯ ಪಿಣ್ಯ ಪರಂಪರೆ ಇಲಾಖೆ ಆದನೆಲ್ ಮಡಿಕೇರಿ ಸರ್ಕಾರಿ ವಸ್ತು ಸಂಗ್ರಹಾಲಯದ ನಾಳೆ ಪೊಲಾಕ 9:30 ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ದ ಫ್ಯೂಚರ್ ಆಫ್ ಮ್ಯೂಸಿಯಂ ಇನ್ ಯಾರ್ಪಿಡ್ಲಿ ಚೇಸಿಂಗ್ ಕಮ್ಯುನಿಟೀಸ್ ಅನ್ನುವ ಘೋಷವಾಕ್ಯತರ ಅಡಿಲ ನಡಪ. ಕಾರ್ಯಕ್ರಮದ ಮಾರಿಪತ್ ಹುಣಸೂರು ಪಿ ಕೇಶವಮೂರ್ತಿ ಅಯ್ಯಂಗ ಕೂಟಿ ಬೆಚ್ಚಿತುಳ್ಳ ಪಂಡು ಕಾಲತ್ರ ನಾಣ್ಯತ್ರ ಪ್ರದರ್ಶನ ಏರ್ಪಾಡು ಮಾಡಿತ್ತು ಎಂದು ಸರ್ಕಾರಿ ವಸ್ತು ಸಂಗ್ರಹಾಲಯತ್ರ ಕ್ಯೂರೇಟರ್ ಬಿಪಿ ರೇಖಾ ಅಯ್ಯಂಗ ರಿಚಿಟ್ಟಿತ್ತು. ಕೊಡಗು ಬ್ಲಡ್